ಯಾಕಂದ್ರೆ ಈಗ ಲೇಬರ್ ಸಿಗಲ್ಲ ಸರ್. ಲಾಸ್ಟ್ 3-4 ಇಯರ್ಸ್ ಬ್ಯಾಕ್ ಒಂದು 12 ಕ್ಯಾಟಲ್ಸ್ ಅವ್ರಿಗೆ ಮೇಯಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆಳು ಸಿಕ್ತಿತ್ತು ಮಾಡ್ತಿತ್ತು, ಬಟ್ ಸರ್ ಈಗ ಯಾರು ಸಿಗಲ್ಲ, ಸಿಗುವುದಿಲ್ಲ. ಈಗ ನಮ್ಮ ಅಗ್ರಿಕಲ್ಚರ್ ಮಾಡೋರು ಸಿಗಲ್ಲ ಸರ್, ಅವ್ರಿಗೆ ನಾಲೆಜ್ ಇದ್ದವ್ರು ಸಿಗಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ ಆದಾಗ ವಿ ಹ್ಯಾವ್ ಟು ಗೋ ಫಾರ್ ಮೆಕಾನಿಸಮ್. ಅಡ್ಡಿಲ್ಲ. ಈಗ ನೀವು ಯಾವಾಗ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಂತ ವಿಚಾರ ಮಾಡಿದಾಗ ಇವೆಲ್ಲ ಸವಾಲುಗಳಿದ್ದು ಇದ್ರ ಬಗ್ಗೆ ವಿಚಾರ ಮಾಡಲಿಲ್ಲ? ಹಾ ಸರ್, ವಿಚಾರ ಮಾಡಿದ್ದ. ಬಟ್ ಏನಿತ್ತು, ಎಲ್ಲರದು ಎನ್ಕರೇಜ್ಮೆಂಟ್, ಒಂದು ಇನ್ಸ್ಪಿರೇಷನ್ ಇತ್ತು ಎಲ್ಲರದು, ಈ ತರ ಅವ್ರು ಮಾಡ್ತಾರೆ ನಾವ್ ಯಾಕೆ ಮಾಡಬಾರ್ದು. ಸೊ ಸ್ವಲ್ಪ ಓಡಾಡಿದ್ದಲ್ಲ ಸರ್ ಮಹಾರಾಷ್ಟ್ರ, ನಾನು 3-4 ಎಕರ್ಸ್ ಲ್ಯಾಂಡ್ ಒಳಗ ಸರ್ ಹೀಸ್ ಕ್ರೋಡ್ಪತಿ. 20 ಎಕರ್ಸ್ ಲ್ಯಾಂಡ್ ಒಳಗ ಏನೆಲ್ಲ ಮಾಡಬಹುದು. ಇಲ್ಲಿ ನಾವು ಲೋನ್ ಹೋಲ್ಡರ್ ಸರ್, ಇಲ್ಲಿ ನಾವು ಲೋನ್ ತಗೊಂಡು ಮಾಡ್ಬೇಕು ಅದು ಮಾಡ್ಬೇಕು ಅಂತೇಳಿ ಎಲ್ಲ ಇದು ಎಲ್ಲ, ಬಟ್ ದೇ ಆರ್ ಕ್ರೋಡ್ಸ್ಪತಿ. ಸೊ ಅದಕ್ಕೆ ಅವ್ರದ್ದು ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿ ಸಾಕಷ್ಟು ಲೇಬರ್ ಪ್ರಾಬ್ಲಮ್ ಇತ್ತು ಅವಾಗನು ಇಲ್ಲ ಅಂತ ಹೇಳಿಲ್ಲ ಸರ್, ಬಟ್ ಈಗ ಸದ್ಯಕ್ಕೆ ಬಹಳ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಬಬ್ಲಾ ಸರ್ ಬಂದಿರು ಸರ್, ಅವ್ರ ಜೊತೆ ಹೆಗಲ್ ಸರ್, ಎಸ್ ಎ ಪಾಟೀಲ್ ಸರ್, ಬಬ್ಲಾ ಸರ್, ಅವ್ರು ಒಂದು ಅಡಾಪ್ಟ್ ಮಾಡ್ಕೊಂಡಿರು ಸರ್ ವಿಲೇಜ್ ಕಮಲಾಪುರ್, ಎಸ್ ಎ ಪಾಟೀಲ್ ಸರ್ ಅವರು ಬಿರಾಳ. ಹಾ ಸರ್. ಸೊ ಗೋ ಫಾರ್ ಹಾರ್ಟಿಕಲ್ಚರ್. ಅವಾಗೆಲ್ಲ ಲವಂಚ ಒಂದ್ ಹಚ್ಚಿದ ಸರ್, ಬಬ್ಲಾ ಸರ್ ಕಳಿಸಿದ್ರು, ಅಶ್ವಗಂಧ ಮಾಡಿದ ವೆರಿ ಫಸ್ಟ್ ಸರ್ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ಸಾಕಷ್ಟು ಬೆಳೆದಿತ್ತು ಬಟ್ ಬೈಬ್ಯಾಕ್ ಇದ್ದಿದ್ದಿಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದು ಅಲ್ಫಾನ್ಸೋ ಮ್ಯಾಂಗೋ ನರ್ಸರಿ ಕಳಿಸಿದ್ರು ಸರ್, ಕಾಲಾ ಜಾಮೂನ್ ಇದು ಕಳಿಸಿದ್ರು ಸರ್, ಫಾರೆಸ್ಟ್ರಿ ಒಳಗೆ ಟೀ ಕಳಿಸಿದ್ರು ಸರ್. ಸೊ ಇವತ್ತೇನು ಅಲ್ಫಾನ್ಸೋನ ಸೇಲ್ ಮಾಡ್ತಾ ಇದ್ದೀನಿ ಸರ್, ಅದೇ ಅಲ್ಫಾನ್ಸೋ ಇದೆ ಸರ್, ಅದೇ ಬೇನಿಶರ್ ಯಾವುದೇ ಮೂಲಕ ಅವ್ರು ಕಳಿಸಿದೇ ಇದೆ ಸರ್, ಅದಕ್ಕೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಸರ್ ಅದು. ಸೊ ಅವ್ರು ಬಂದಾಗ ಶುಗರ್ ಕೇನ್ಗೆ ನಾ ಹೋಗಿದ್ದೆ ಸರ್, ಮಿಶ್ರಾ ಅವರು ಸ್ವಲ್ಪ ಶುಗರ್ ಕೇನ್ ಹೋಗ್ರಿ, ಆರ್ಗ್ಯಾನಿಕ್ ಜಾಗ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದು ಕೋಶಿಶ್ ಮಾಡ್ರ ಅಂತ ಒಂದು ಹಿಂಗೆ ಡಿಸ್ಕಷನ್ ಆಯ್ತು. ಸೊ ಅವಾಗ ಆರ್ಗ್ಯಾನಿಕ್ ನನ್ಗೆ ಗೊತ್ತಿದ್ದಿಲ್ಲ ಸರ್, ಜಾಗ್ರಿ ಹ್ಯಾಂಗ್ ತಯಾರು ಮಾಡ್ತಾರೆ ಏನ್ ತಯಾರು ಮಾಡ್ತಾರೆ ಎಲ್ಲ ಅವ್ರು ತಿಳಿಸಿರೋ ತೆಗಳಿ ಸರ್ ಇದ್ರು, ಎಸ್ ಎ ಪಾಟೀಲ್ ಸರ್ ಇದ್ರು. ಒಂದು ಉದಾಹರಣೆ ಕೊಟ್ರು ಸರ್, ಮೇ ಬಿ ಹೆಸರು ನಂದು ತಪ್ಪಬಹುದು ಸರ್, ಅದು ಬಿ ಆರ್ ಪಾಟೀಲ್ ಸರ್ ಅಂತ ಹೇಳಿ MP ಇದ್ರು ಸರ್ ಬಾಗಲಕೋಟೆ, ನನ್ಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದು. ಅವ್ರ ಸಿಸ್ಟರ್ ಒಬ್ಬರು ಅನುಪರ್ಣ ಪಾಟೀಲ್ ಅಂತೇಳಿ. ಸೊ ಅಟ್ ದಟ್ ಟೈಮ್ 6 ರೂಪೀಸ್ ಪರ್ kg ಬೆಲ್ಲ ರೇಟ್ ಸರ್, ನಮ್ಮ ಮಾರ್ಕೆಟ್ ರೇಟ್ 6 ರೂಪಾಯಿ ಕಿಲೋ. ಹಾ 6 ರೂಪಾಯಿ ಕಿಲೋ ಸರ್. ಹೋಲ್ಸೇಲ್ ರೇಟ್ 600 ರೂಪೀಸ್ ಕ್ವಿಂಟಲ್ ಸರ್, ಆಲ್ಮೋಸ್ಟ್ 6-7 ರೂಪೀಸ್ 8 ರೂಪೀಸ್ ಅವಾಗ ಅಷ್ಟೇ ಇತ್ತು ಸರ್. ಅವ್ರ ಸಿಸ್ಟರ್ ಅನ್ನಪೂರ್ಣ ಪಾಟೀಲ್ ಇದ್ರು ಸರ್, ಶಿ ಇಸ್ ದ ಫಸ್ಟ್ ಲೇಡಿ ಇನ್ ಅವರ್ ಕರ್ನಾಟಕ. ಅವರು ಜಾಗ್ರಿ ತಯಾರು ಮಾಡಿದ್ದು. ಅನ್ನಪೂರ್ಣ ಪಾಟೀಲ್ ಅವರು ಮೊದಲು ಬೆಲ್ಲ ತಯಾರು ಮಾಡಿದ್ರು, ಮೊದಲು ಆರ್ಗ್ಯಾನಿಕ್ ಆಗ್ತಿತ್ತು ಸರ್. ಅಂದ್ರೆ ಈ ಒಂದು ಪೀರಿಯಡ್ ಒಳಗ ಅವ್ರು ಒಂದು ಮಾಡಿ ಜರ್ಮನಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅವಾಗ ನಾನು ಬಬ್ಲಾ ಸರ್ ಹೀಗೆ ಡಿಸ್ಕಷನ್ ಅಂತ ಕೇಳಿದ್ರೆ ಸರ್ ಅಲ್ಲಿ ನಾವು ಸೇಲ್ ಮಾಡಬೇಕು, ರೇಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ 6 ರೂಪೀಸ್ ಇದ್ದಾಗ ಅಲ್ಲಿ 26-27 ರೂಪೀಸ್, ಆಲ್ಮೋಸ್ಟ್ 5 ಟೈಮ್ಸ್, 4-5 ಪಟ್ಟ ಹೆಚ್ಚಿಗೆ. ಅದು ಏನ್ ಮಾಡ್ತಾರ, ಸೊ ಆಯುರ್ವೇದಿಕ್ ಮೆಡಿಸಿನ್ ತಯಾರು. ಸೊ ಅದು ಆಯುರ್ವೇದಿಕ್ ಮೆಡಿಸಿನ್ ಮತ್ತೆ ವಾಪಸ್ ನಮ್ಮ ಇಂಡಿಯಾ ಬರುತ್ತೆ, ಭಾರತಕ್ಕೆ ಬರುತ್ತೆ. ಅವಾಗ ಇಮಿಡಿಯೇಟ್ ನನ್ ಒಂದು ಥಾಟ್ ಬಂತು ಸರ್, ವೈ ಶುಡ್ ನಾಟ್, ಅಂದ್ರೆ ನಾವು ಕೃಷಿ ತಯಾರು ಮಾಡಿ ಇದೇ ಪ್ರಾಡಕ್ಟ್ಸ್ಗಳು ನಮ್ಮ ಜನರಿಗೆ ನಾವು ಅದೇ ಚಲೋ ಆಹಾರವನ್ನು ತಿನ್ನಿಸಿ ಅವರಿಗೆ ಯಾವ್ದನ್ನು ಬಿಮಾರಿಗಳು ಬರಲಾರ್ದಂಗ್ ನೋಡ್ಕೊಂಡಿ ಅಂದ್ರೆ ಸರ್, ಸೊ ಅದು ಒಂದು ಬಿಗ್ ಥಾಟ್ ಸರ್, ಅದು ಒಂದು ಚೇಂಜ್ ಆಗಿದ್ದಕ್ಕೆ ಇಮಿಡಿಯೇಟ್ ಚೇಂಜ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ವೆರಿ ಫಸ್ಟ್ ಆರ್ಗ್ಯಾನಿಕ್ ಜಾಗ್ರಿ ತಯಾರು ಮಾಡಿದ ಸರ್, ಆರ್ಗ್ಯಾನಿಕ್ ಇದು ತೊಗರಿ ಬೆಳೆದ ಸರ್. ಅದಕ್ಕೆ ಇನ್ನೊಂದು ಸರ್, ಈಗ ನಾವು ಆರ್ಗ್ಯಾನಿಕ್ ತೊಗರಿ ಬೆಳೆದಾಗ ನಾವು ಮಾರ್ಕೆಟ್ ಕಳಿಸ್ಲಿಕ್ಕೆ ಆಗಲ್ಲ ಸರ್. ಸೊ ವಿ ಹ್ಯಾವ್ ಟು ಗೋ ಫಾರ್ ಬೈ ಪ್ರಾಡಕ್ಟ್ಸ್. ದಾಲ್ ಮಾಡಿದ್ದೆ ಸರ್, ಸೊ ದಾಲ್ ಮಾಡಿದ್ಮೇಲೆ ಈ ವರ್ಷ ನಾನು 200 ರೂಪೀಸ್ ಪರ್ ಕೆಜಿ ತೊಗರಿ ಬೆಳೆ ಮಾರಿದ್ದೆ. ಹೌದಾ? ಇಲ್ಲೇ ಲೋಕಲ್ ಪ್ಲಸ್ ಬೆಂಗಳೂರು ಮೈಸೂರು ತುಮಕೂರು ಆಯ್ತು. ಮಾರ್ಕೆಟಿಂಗ್ ಅಂದ್ರೆ ಹೆಂಗ್ ಮಾಡಿದ್ರಿ? ಈಗೇನು ನಿಮ್ಮ ಸ್ನೇಹಿತರ ಬಳಗದಲ್ಲಿ ಕೊಟ್ಟರು ಅಥವಾ ಹೆಂಗ್ ಮಾಡಿದ್ರಿ ಸರ್? ಕೋವಿಡ್ ಬಂದಾಗ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಒಳಗೆ ಮೌಸಂಬಿನೂ ಇತ್ತು ಸರ್ ನನ್ನ ಹತ್ರ. ಸೊ ಮೌಸಂಬಿ ಭಯಂಕರ ಇಳಿ ಬಂದಿತ್ತು ಸರ್, ಬಹಳ ಇದು ಇತ್ತಲ್ಲ ಸರ್ ಕೋವಿಡ್ ಒಳಗೆ. ಎಲ್ಲಿಂದ ನಾವು ಓಡಾಡಬಾರ್ದು, ಹೋಗ್ಬಾರ್ದು, ಔಟ್ ಸೈಡ್ಸ್ ನಾವು ಹೋಗಿ ಸೇಲ್ ಮಾಡೋದಾಗಲ್ಲ. ಇಮಿಡಿಯೇಟ್ ವಾಟ್ಸ್ಆಪ್ ಗ್ರೂಪ್ಸ್ ತಯಾರು ಮಾಡೋದು ಸರ್, 3-4 WhatsApp groups ತಯಾರು ಮಾಡೋದು, ಗ್ರೂಪ್ಸ್ ತಯಾರು ಮಾಡಿ ಬ್ರಾಡ್ಕಾಸ್ಟ್ ಗ್ರೂಪ್ ಸರ್. ಅದ್ರೊಳಗ್ ನೋ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಮೇಜರ್. ಹಾ, ನಾ ಕಳಿಸಿದ ಮೆಸೇಜ್ ಅವ್ರಿಗೆ ಸರ್, ಅವ್ರು ಕಳಿಸಿದ ನನ್ಗೆ ಇಂಡಿವಿಜುವಲ್ ಬರ್ತೀವಿ ಸರ್ ಮೆಸೇಜ್. ಸೊ ಅದ್ರೊಳಗ ನಾ ಹಾಕ್ಬಿಟ್ಟೆ ಸರ್, ಆನಿಯನ್ ಇದೆ, ಆರ್ಗ್ಯಾನಿಕ್ ತೊಗರಿ ಬೇಳೆ ಇದೆ, ಮತ್ತೆ ಇದು ಮೌಸಂಬಿ ಇದೆ, ಮ್ಯಾಂಗೋ ಇದೆ, ಎಲ್ಲ ಗ್ರೂಪ್ ಒಳಗೆ. ಈಗ ಸದ್ಯಕ್ಕೂ ಗ್ರೂಪ್ ಒಳಗೆ ಸರ್. ಸೊ ಯು ಕಾಂಟ್ ಇಮ್ಯಾಜಿನ್ ಸರ್, ಫಸ್ಟ್ ಟೈಮ್ ಅಷ್ಟೊಂದು ಚಲೋ ರೇಟ್ ಸಿಕ್ಕಿತ್ತು ನನಗೆ ಮೌಸಂಬಿದು. ಯಾಕಂದ್ರೆ ಎಲ್ಲ ಡಾಕ್ಟರ್ಸ್ ಅವ್ರು ಹೋದಾಗ ಒಂದೇ ಒಂದು ಹೇಳ್ತಾರೆ ಸರ್, ನಿಮಗೆ ಮೌಸಂಬಿ ಜ್ಯೂಸ್ ಕುಡೀರಿ, ಇಟ್ ಈಸ್ ಅ ಸಿಟ್ರಸ್ ಫುಡ್, ಈಚ್ ಆ್ಯಂಡ್ ಎವ್ರಿ ಡಾಕ್ಟರ್ ವಿಲ್ ವಿಟಮಿನ್ ಸಿ ಸರ್, ವಿಟಮಿನ್ ಸಿ ಇರ್ತದೆ, ಅದು ಇಮ್ಯುನಿಟಿ ಪವರ್ ಹೆಚ್ಚಿರ್ಬೋದು. ಸೇಮ್ ಪೀರಿಯಡ್ ಒಳಗೆ ಸರ್ ಡಿ ಎನ್ ಎ ಒಂದು ನ್ಯೂಸ್ ಚಾನೆಲ್ GET ಒಳಗೆ ಬರ್ತಿತ್ತಲ್ಲ ಸರ್, ಅವ್ರ ಒಂದು ಮೌಸಂಬಿ ಬಗ್ಗೆ ಒಂದು

ಅದ್ರದ್ದು ಒಂದು ಸ್ಮೆಲ್ ಸರ್, ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡ್ತು. ಇವನ್ ಗೋಮೂತ್ರ ಇದ್ರದ್ದು ಅದ್ರದ್ದು ಗೋಮೂತ್ರ ಸ್ಮೆಲ್ ಮೇಲೆ ಗೊತ್ತಾಗುತ್ತೆ. ಇಟ್ ಇಸ್ ಅ ಥಂಬ್ ರೂಲ್ ಸರ್, ಇದು ನಾ ಟೆಸ್ಟ್ ಮಾಡಿಸಲ್ ಸರ್, ಎಲ್ಲರೂ ಹೇಳಿದ್ದು ನಾನು ಹೇಳಿದ್ದು, ಬಟ್ ಇಟ್ ಇಸ್ ನಂದು ಪ್ರಾಕ್ಟಿಕಲಿ ಅಂದ್ರೆ ಇದು ಥಂಬ್ ರೂಲ್ ಇದು ಮಾಡಿದ್ದು. ಸೊ ಅದಕ್ಕೆ ನನಗೆ ಟೋಟಲಿ ಶುರುವಿಂದ ಹಿಡಿದು ನನಗೆ ಇದು ಇದ್ದಿದ್ದಿಲ್ಲ ಸರ್ ಅದ್ರ ಮೇಲೆ. ಈಗ ಸದ್ಯಕ್ಕೆ ನೋಡಿ ಡೆನ್ಮಾರ್ಕ್ ಅವರು ಈಗ ನಮ್ಗೆ ಗಿರಾಕಾಗಿ ಇದು ಮಾಡಿಕತ್ತಾರೆ ಸರ್. ಸೊ ಇದು ಒಂದು ಆಕಳ ಅಥವಾ ದನಗಳು ನಮ್ಮಲ್ಲಿ ಇದ್ದಾಗ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಸರ್. ಅದಕ್ಕೆ ನಿಮ್ಮ ಥ್ರೂ ಇವರ್ ಆಕಾಶವಾಣಿ ಮೂಲಕ ಒಂದ್ ಮತ್ ಹೇಳ್ಬೇಕಂದ್ರೆ, ನಾವು ಬರೀ ಒಂದೇ ಕ್ರಾಪ್ ಹಾಕೊಂಡು ಅಥವಾ ಒಂದೇ ಬೆಳೆ ಹಾಕೊಂಡು ಅದ್ರ ಮೇಲೆ ನಾವು ನಿರ್ಭರ ಇರ್ತೇವೆ ಸರ್. ಅದ್ರ ರೇಟ್ ಸರ್, ರೈತರು ಯಾವಾಗೂ ರಿಸೀವಿಂಗ್ ಎಂಡ್ ಮೇಲೆ ಇರ್ತಾರೆ. ಮಾರ್ಕೆಟ್ ಒಂದು ಹೊಡೆದ್ ಬಿಡ್ತದೆ ಸರ್, ಲೇಬರ್ ಮಳೆ ಬಂತು ಮಳೆ ಹೆಚ್ಚಿಗಾಯ್ತು ಎಲ್ಲಾನು ಸರ್. ಬೀಜ ಒಂದೊಂದ್ಸಲ ಜರ್ಮಿನೇಷನ್ ಆಗಲ್ಲ ಟೋಟಲಿ. ಫಾರ್ಮರ್ ಇಸ್ ಆಲ್ಮೋಸ್ಟ್ ಮೆನಿ ಮೋರ್ ಫ್ಯಾಕ್ಟರ್ಸ್ ಆರ್ ದೇರ್ ಸರ್, ಫಾರ್ಮರ್ ಇಸ್ ಆಲ್ವೇಸ್ ಆನ್ ದ ರಿಸೀವಿಂಗ್. ಸೊ ಈ ಸಾವಯವ ಪದ್ಧತಿ ಒಳಗ ನಾವು ಯಾವಾಗ್ನು ರಿಸೀವಿಂಗ್ ಎಂಡ್ ಅಂತ ಹೇಳಿ ಬರಲ್ ಸರ್. ನಾವು ಏರಿಯಾಳಗ ಭತ್ತ ತಯಾರು ಮಾಡ್ತೀನಿ ಸರ್, ಗೋಬರ್ ಗ್ಯಾಸ್ ಪ್ಲಾಂಟ್ ಇದೆ ಸರ್ ನನ್ನ ಹತ್ರ, ಬಯೋಡೈಜೆಸ್ಟರ್ ಇದೆ ಸರ್, ಗೋಕೃಪ ಅಮೃತ ತಯಾರು ಮಾಡ್ತೀನಿ ಸರ್, ಮತ್ತ ಜೀವಾಮೃತ ತಯಾರು ಮಾಡ್ತೀನಿ ಸರ್, ಘನ ಜೀವಾಮೃತ ತಯಾರು ಮಾಡಿದ್ದೆ ಸರ್. ಎಲ್ಲಾ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಣ ಮಾಡ್ತಾ ಇದ್ದೀರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ. ಹರ್ಬಲ್ ಪೆಸ್ಟಿಸೈಡ್ ಇದು ಈ ತೊಗರಿ ಉಡ್ಸಿನ್ ಸರ್. ಸೊ ಇದು ಆಗಿದ್ದು ಒಂದ್ 15 ದಿವಸಿಗೆ ನಾವು ಹೇಳದಲ್ಲ ಸರ್ ಆಕಳದು ತಪ್ಪಲ್ತಿನಲ್ಲ ಅಂತ, ಅದು ನೆನಲಿ ಕೇಳ್ತೇವೆ ಸರ್. 20 ಡೇಸ್ ಆಗಿನಾದ್ರದ್ದು ಪೀರಿಯಡ್ ಮುಗಿತ್ ಸರ್, ಇಟ್ಸ್ ರೆಡಿ ಫಾರ್ ಯೂಸ್, ಅದು ನಾವು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ಪ್ರೇ ಮಾಡ್ತೇವೆ ಸರ್ ನೀರಾಗ ಕಲಸಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಅದು ನೀವು ಎವ್ರಿ 15 ಡೇಸ್ ನೀವು ಸ್ಪ್ರೇ ಮಾಡ್ಬೇಕು ಸರ್. ಇದು ತೊಗರಿದ ಒಂದು ಪ್ಲಾಟ್ ನಲ್ಲಿ ಒಂದು ಲೇಯರ್ ಆಗ್ಬಿಡ್ತದೆ ಸರ್ ಅದು ಬ್ಯಾಡ್ ಸ್ಮೆಲ್. ಸೊ ಬಟರ್ಫ್ಲೈ ಬರಲ್ಲ, ಯಾವ್ದು ಇನ್ಸೆಕ್ಟ್ಸ್ ಬರಲ್ಲ, ತತ್ತಿ ಇಡಲ್ಲ, ಹುಳ ಆಗಲ್ಲ, ಅಂದ್ರೆ ಬೆಳೆ ಎಲ್ಲ ಸುರಕ್ಷಿತ ಸುರಕ್ಷಿತ ಇರ್ತದೆ. ಸಿಂಪಲ್ ತಿಳಿ ಸರ್, ಇದೇ ನಾಲೆಜ್ ಮೊದಲಿನವ್ರ ಹತ್ರ ಇತ್ತು ಸರ್, ನಮ್ಮ ಮತ್ತೆಯವ್ರದ್ದು ಹತ್ರ, ಅವ್ರ ಅಪ್ಪರ ಹತ್ರ, ಬಟ್ ಇದು ನಮ್ಮ ಅಪ್ಪರ್ ಟೈಮಿಗಿದ್ದು ಟ್ರಾನ್ಸ್ಫರ್ ಆಗಿಲ್ಲ ಸರ್, ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಬಂತು, ಇದು ಎಲ್ಲ ಸಾಯಿಲ್ ಅದು ಎಲ್ಲ ಪೂರ ಡಿಸ್ಟ್ರಾಯ್ ಆಯ್ತು ಸರ್. ಸೊ ಇದು ಒಂದು ಬಹಳ ಮೇಜರ್ ಪಾರ್ಟ್ ಸರ್. ಎಲ್ಲ ರೈತರು ಬಂದ್ರೆ ಸಮಗ್ರ ಕೃಷಿ ಹೋಗ್ಬೇಕು ಸರ್, ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ಮತ್ತು ನಮ್ಮ ಅಗ್ರಿಕಲ್ಚರ್. ಇದು ಬೇಸಿಕಲಿ ಇನ್ನೊಂದು ಥಿಂಗ್ ಸರ್, ನಾನು ಅಣ್ಣ ಹಜಾರೆ ಅಲ್ಲಿ ಹೋಗಿದ್ದೆ ಸರ್, ರಾಳೆಗಣಸಿದ್ದೆ ಹೋಗಿದ್ದೆ. ಹಾ ಸರ್, ಗುಲ್ಬರ್ಗಲಿಂದ ಟೂ ವೀಲರ್ ಮೇಲೆ ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿ ಒಂದು ಅವ್ರದ್ದು 5 ಪ್ರಿನ್ಸಿಪಲ್ ಸರ್, ವೆರಿ ಫಸ್ಟ್ ಸಾಯಿಲ್ ಕನ್ಸರ್ವೇಶನ್ ಬಗ್ಗೆ ಅವ್ರದ್ದು ಒಂದು ಥಿಯರಿ ಸರ್, ವಾಟರ್ ಕನ್ಸರ್ವೇಶನ್ ಮಣ್ಣು ನೀರಿನ ಸಂರಕ್ಷಣೆ. ನಮ್ಮ ಹೊಲದಾಗ ಬಿದ್ದಿದ್ದು ನೀರ ನಮ್ಮ ಹೊಲ ನಿಜ, ಮತ್ತೊಬ್ಬರ ಹೊಲದಲ್ಲಿ ಅದ್ರ ಜೊತೆ ನಮ್ ಸಾಯಿಲ್ ಹೋಗ್ತದೆ ಸರ್. ಮತ್ತೊಬ್ಬರ ಹೊಲದ ನೀರು ನಮ್ಮಲ್ಲಿ ಬರ್ಲಿ ಬರಲ್ಲ. ನಾ ಈಗ ಅದೇ ಟ್ರೈ ಮಾಡಿದ್ದೆ ಸರ್, ಒಂದು ಪ್ರೊಜೆಕ್ಟ್ ಇಟ್ಕೊಂಡಿನಿ ಸರ್ ನಾನು. ನಂದು ಸ್ವಲ್ಪ ಸ್ಲೋಪಿ ಲ್ಯಾಂಡ್ ಇದೆ ಸರ್ ನನ್ನ ತೋಟದ ಮುಖ್ಯ ತಮ್ಮ ಬಾಜು. ಸೊ ಅಲ್ಲಿಂದ ಎಲ್ಲರೂ ಒಂದು ಡ್ರೇನ್ ಮಾಡಿ ನನ್ನ ಹತ್ರ ಬಿಟ್ಬಿಟ್ಟಾರ ಸರ್ ಅವ್ರಿಗೆ. ಸೊ ಮೈ ಲ್ಯಾಂಡ್ ಇಸ್ ಟೋಟಲಿ ಡಿಸ್ಟ್ರಾಯ್ಡ್ ಅದ್ರೊಳಗೆ. ಈಗ ಒಂದು ವಿಚಾರ ಮಾಡ್ತಾ ಇದ್ದೇನೆ ಸರ್, ಎಲ್ಲ ಸರ್ ಸಂಘಟನೆ ಡಿಸ್ಕಸ್ ಮಾಡಿನಿ ಸರ್ ನಾನು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಸಂಘಟ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿನಿ ಸರ್. 1 ಎಕರ್ ಅದು ಏನ್ ನೀರ್ ಬಂದ್ ನಿಂದಿರ್ತಾವ, 1 ಎಕರ್ ಲ್ಯಾಂಡ್ ಇದೆ ಸರ್, ಅದಕ್ಕೆ ಡೀಪನಿಂಗ್ ಮಾಡಿ ಒಂದು ಲೇಕ್ ಮಾಡ್ಬಿಡೋದು, ಒಂದು ದೊಡ್ಡ 1 ಎಕರ್ ಲೇಕ್ ಸರ್, ಒಂದು ಕೆರೆ ಆಗ್ತದೆ, ಕೆರೆ ಆಗ್ತದೆ ಸರ್, ಸುತ್ತಮುತ್ತ ಎಲ್ಲರಿಗೆ ವಾಟರ್ ರೀಚಾರ್ಜಿಂಗ್ ಆಗ್ತದೆ ಸರ್. ಇದ್ರೊಳಗೆ ಏನದ ಸರ್, ನಾವು ಮಾಡಿದ್ದು ನಮಗೆ ಫಲ ಸಿಗ್ಬೇಕಂತಾರ, ಅದು ಕೃಷಿನೇ ಅಲ್ಲ ಸರ್. ಯಾಕಂದ್ರೆ ರೈತರು ಅಂದ್ರೆ ಒಂದು ಶಬ್ದದಲ್ಲಿ ರೈತ ಅಂತಂದ್ರೆ ದಾತ. ಹಾ ಸರ್, ಎಲ್ಲರಿಗೆ. ಹಾ ಸರ್, ಅದು ಒಂದು ಬೇಸಿಕ್ ಥಿಂಗ್ ಸರ್, ಅದು ಎಲ್ಲರಿಗೆ ನಾವು ಹೆಲ್ಪ್ ಮಾಡ್ಬೇಕು. ಬಟ್ ಈ ಪರಿಸ್ಥಿತಿ ಒಳಗ ರೈತ ಒಂದು ಬಹಳ ಪೂರ್ ಸ್ಥಿತಿ ಒಳಗೆ ಬರ್ತಾ ಇದ್ದಾರೆ ಟು ಸಮ್ ಪಾಲಿಸಿ ಮೇ ಬಿ ಎನಿಥಿಂಗ್ ಎನಿ ಫ್ಯಾಕ್ಟರ್ಸ್. ಸಸ್ಟೈನಬಲ್ ಮಾಡ್ಬೇಕಂದ್ರೆ ನಾವೇ ಒಂದ್ ಬೈ ಪ್ರಾಡಕ್ಟ್ ಹೋಗ್ಬೇಕು ಸರ್. ಸರ್, ಜಾಗರಿ 10 ಕೆಜಿ ಬಕೆಟ್ ತಯಾರು ಮಾಡಿನಿ ಸರ್, 5 ಕೆಜಿ ಫಸ್ಟ್ 10 ಕೆಜಿ ಮಾಡಿದ, ಮತ್ತೆ ನಾನೋ ಟೆಕ್ನಾಲಜಿ ಬರ್ತಾ ಬರ್ತಾ ಅದು 1 ಕೆಜಿ 1/2 ಕೆಜಿ 15 ಗ್ರಾಮ್ಸ್ ತಯಾರು ಮಾಡಿದ್ದೆ ಸರ್. ಎವ್ರಿ ಟೈಮ್ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೇನೆ ಸರ್ ನಾನು 15 ಗ್ರಾಮ್. ಯಾಕಂದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ರಿಪ್ಲೇಸ್ ಮಾಡ್ಬೇಕು. ನಿಜ ನಿಜ. ಅದಕ್ಕೆ ತಾಯಿ ತಲ್ಲಿಗೆ ಅದು ಒಂದು ಮೆಸೇಜ್ ಹಾಕಿ ಸರ್, ಟ್ರೆಮಂಡಸ್ ಸೇಲ್ ಆಯ್ತು ಅದು. ಈಗ ನೆಕ್ಸ್ಟ್ 5 ಗ್ರಾಮ್ಸ್ ಅಂತ ತರ್ತಾ ಇದ್ದೇನೆ ಸರ್, ಗಡಿಗೆ ಬೆಲ್ಲ ಅಂತ ಹೇಳಿ ತಯಾರು ಮಾಡಿದ್ವಿ ಸರ್, ಅದನ್ನು ಬಹಳ ಸೇಲ್ ಆಯ್ತು ಸರ್. ಸೊ ಟೋಟಲಿ ಪ್ಲಾಸ್ಟಿಕ್ ಫ್ರೀ ಲ್ಯಾಂಡ್ ಇದೆ ಸರ್. ಇನ್ನೊಂದು ಏನಿದೆ ಸರ್, ನಾನು ಕಬ್ಬು ಅದು ಎಲ್ಲ ಬೆಳೆದಿದ್ಮೇಲೆ ಬೆಂಕಿ ಹಚ್ಚೋದಿಲ್ಲ ಸರ್, ದಟ್ ಇಸ್ ದ ಮೇನ್ ರೀಸನ್. ಅದನ್ನೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಸತ್ತೋಗ್ತಾವ ಸರ್. ಏನ್ ಮಾಡ್ತೀರಿ ಅದಕ್ಕೆ? ಒಂದ್ ಲೇಯರ್ ಹಂಗೆ ಇಟ್ಟು ಮತ್ತೊಂದ್ ಪಿಟ್ ಇದು ಮಾಡಿನಿ ಸರ್ ನಾನು. ಆ ಪಿಟ್ ಒಳಗೆ ಡಂಪ್ ಮಾಡಿ ಸ್ಲರಿ ಹಾಕಿ ಅದು ಗೊಬ್ಬರ ತಯಾರು ಮಾಡ್ಬಿಡ್ತೀವಿ ಸರ್. ಇದೇ ಕಬ್ಬಿಗೆ ಅದೇ ಗೊಬ್ಬರ ಹಾಕಿ ಬಿಡ್ತೀರಿ ಇಲ್ಲಿ ತನ ಸರ್? ಆಲ್ಮೋಸ್ಟ್ ಈಗ

ಯಾರು ನಾಣವ ನನ್ನಲ್ಲಿ ಈ ಜಗದೋ ಯಾರು ನಾಣವ ನನ್ನಲ್ಲಿ ಈ ಜಗದೋ ಮಾಡ ತಂದ ತಾಯಿ ತಂದಿ ನಾನು ನೀರು ಮಾಡು ಬಿಟ್ಟು ಕಡೆಗಾಗದೆ ಹೋಗುವರು ಈ ಜಗದು ಯಾರು ನಲ್ಲವರನ್ನಲೇ ಜಗದು ಯಾರು ನಲ್ಲವರನ್ನಲೇ ಬೆನ್ನಿಲೆ ಬಾಣತ ಅನ್ನ ತಮ್ಮಗಳಲ್ಲ